ರೈತ ಬಾಂಧವರಿಗೆಲ್ಲ ರೈತ ಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್ವಶ್ರೇಷ್ಠ ರೈತನ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ. ಇನ್ನು ಎಲ್ಲಿವರಿಗೆ ನಿಮ್ಮ ಸಫಲತೆಯ ಗುಟ್ಟಿನ ಹೇಳಿ. ನನ್ನ ರೈತ ಬಾಂಧವರೇ, ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು. ಅದು ಹೇಗೆ? ಹೇಗೆಂದ್ರೆ, ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ 1800 1800 1551 ಕರೆ ಮಾಡಿ. ಇದು ಯಾರ ನಂಬರ್ ಅಣ್ಣ? ರೈತರ ಕಾಲ್ ಸೆಂಟರ್ದು. ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ. ಅಲ್ಲಣ್ಣ, ವಿಶೇಷಜ್ಞರು ಅಲ್ಲಿ ಯಾವಾಗೂ ಕೂತಿರ್ತಾರೇನು? ಕೂತಿರ್ತಾರಣ್ಣ, ವರ್ಷದ 365 ದಿನಾಲೂ ಸಿಗ್ತಾರೆ. ಅದು ಸಹ ಬೆಳಗಿನ ಜಾವ 6 ರಾತ್ರಿ 10 ಗಂಟೆವರೆಗೂ. ಆದ್ರಣ್ಣ, ಬಹಳ ತಿನ್ನವರ್ಗ ಮಾತಾಡಿದ್ರೆ ದುಡ್ಡು ಹೆಚ್ಚತ್ತಲ್ವಾ? ಯಾವ ಖರ್ಚು ಇಲ್ಲ. ಮೊಬೈಲ್ ಅಥವಾ ಬೇರೆ ಫೋನ್ ನಿಂದ ರೈತರ ಕಾಲ್ ಸೆಂಟರ್ಗೆ ಉಚಿತವಾಗಿ ಕರೆ ಮಾಡಿ. ಸಲಹೆಗೂ ದುಡ್ಡಿಲ್ಲ. ನಿಜವಾಗ್ಲು ರೈತ ಬಾಂಧವರೇ, ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ ನಿಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ 1800 1800 1551 ಉಚಿತವಾಗಿ ಕರೆ ಮಾಡಿ. ರೈತರ ಗೆಳೆಯ, ರೈತರ ಕಾಲ್ ಸೆಂಟರ್. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ. ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ, ಇನ್ನು ಸಿಗುವುದು ಸಂತಸದ ಕ್ಷಣವು, ಕಳೆಯುವುದು ಸುಖದಿಂದ ವೃದ್ಧಾಪ್ಯ. ರಕ್ಷಿತ ಆಗುವ ಅನ್ನದಾತ, ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವಯಸ್ಸಾದ ನಂತರ 3000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 500 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಪರಿಸರ, ಕೃಷಿ, ಬದುಕು ಕುರಿತ ವಿಚಾರಗಳೊಂದಿಗೆ ಮನೋರಂಜನೆ ನೀಡುವ ಕಾರ್ಯಕ್ರಮ ಕೃಷಿ ಪುಂಜ. ಈ ಮಣ್ಣಿನಲ್ಲಿ ಚಿನ್ನ ಬೆಳೆಯುವ ಜನರೇ ನನ್ನ ದೈವ. ಈ ದೈವಕ್ಕಾಗಿ ಜೀವ ನೀಡುವ ಭಾಗ್ಯವೇ ನನ್ನದು, ಪುಣ್ಯವೇ ನನ್ನದು. ಪ್ರಸ್ತುತಿ ವಿಜಯ್ ಅಂಗಡಿ. ಅನ್ನ ನೀಡೋರೆ ನನ್ನೋರು, ನೆರಳು ನೀಡೋರೆ ನನ್ನೋರು. ರೈತ ಬಾಂಧವರೇ, ಕೇಳುಗರೆ, ಕೃಷಿ ಕ್ಷೇತ್ರದಲ್ಲಿ ಹಳ್ಳಿಗಳಲ್ಲಿ ಬರೀ ಒಬ್ಬ ವ್ಯಕ್ತಿಯಿಂದ ಎಷ್ಟೋ ಕೆಲಸಗಳು ಸರಿಯಾಗಿ ಸಾಗೋದಿಲ್ಲ. 10-6 ಜನ ಸೇರಿಕೊಂಡ್ರೆ, ಒಬ್ಬರ ಜೊತೆಗೆ ಇನ್ನೊಬ್ರು ಮತ್ತೊಬ್ಬರು ಸೇರಿಕೊಂಡ್ರೆ ಆಗ ನೋಡಿ ಎಷ್ಟು ಬೆಳವಣಿಗೆ ಆಗ್ತದೆ ಅನ್ನೋದನ್ನು ನೀವು ಬಹಳ ಚೆನ್ನಾಗಿ ಕಾಣ್ತೀರಿ. ಕೃಷಿಯಲ್ಲಿ ಎಷ್ಟು ಜನ ಇದ್ರೂ ಸಾಲದು. ಅದಕ್ಕೆ ಕೃಷಿ ಕ್ಷೇತ್ರದ ಅನುಭವಿಗಳು ಹೇಳೋದೇನೆಂದ್ರೆ, ಬೇಸಾಯ ನೀನು ಸಹಾಯ, ನಿನ್ನ ಮನಮಂದಿಯೆಲ್ಲ ಸಹಾಯ. ಕೇಳುಗರೆ, ಒಟ್ಟಿಗೆ ಕೆಲಸ ಮಾಡೋದಿದೆಯಲ್ಲ, ಅದು ಬೆಳವಣಿಗೆಗೆ, ಸಾರ್ಥಕತೆಗೆ, ಶ್ರೀಮಂತಿಕೆಗೆ ತುಂಬ ಚೆನ್ನಾಗಿ ನೆರವಾಗ್ತದೆ. ಪ್ರತಿನಿತ್ಯ 10-6 ಕೆಲಸಗಳನ್ನು ನೀವೆಲ್ಲ ಮಾಡಬೇಕು. ಇದಕ್ಕಾಗಿ ಬರೀ ನೀವೊಬ್ಬರೇ ಶ್ರಮ ಪಡೋದು ಅಷ್ಟೊಂದು ಸೂಕ್ತವಾಗಲಾರದು. ನಿಮ್ಮ ಮನೆಯಲ್ಲಿರುವ ಪ್ರತಿಯೊಬ್ಬರನ್ನು ಜಾಣತನದಿಂದ ತೊಡಗಿಸಿಕೊಂಡ್ರೆ ಬೆಳವಣಿಗೆ ತುಂಬ ಚೆನ್ನಾಗಿ ಸಾಗ್ತಾ ಹೋಗ್ತದೆ. ಮನೆಯಲ್ಲಿ ಮಕ್ಕಳು, ಮಹಿಳೆಯರು, ಹಿರಿಯರು ಎಲ್ಲರೂ ಅವರವರ ಇತಿಮಿತಿಗೆ ಸಂಬಂಧಿಸಿದಂತೆ ಕೆಲಸಗಳನ್ನು ಮಾಡಬಹುದು. ಇದಕ್ಕಾಗಿ ನೀವು ದಾರಿಗಳನ್ನು ಹುಡುಕ್ತಾ ಇರಬೇಕು. ಅವರಿಗಾಗಲ್ಲ, ಇವರಿಗೆ ಕಷ್ಟ ಆಗ್ತದೆ, ಇವರೇ ಮಾಡಬೇಕು ಅನ್ನೋದಕ್ಕಿಂತ ಕೆಲಸಗಳನ್ನು ಎಲ್ಲರೂ ಕಲಿತಷ್ಟು ಉಪಯುಕ್ತವೆ. ಅಡಿಗೆ ಮಾಡೋದ್ರಿಂದ ಹಿಡಿದು ಶ್ರಮದ ಕೆಲಸಗಳನ್ನು, ಚಾಲನಾ ಕಾರ್ಯಗಳನ್ನು ಮಹಿಳೆಯರೂ ಸೇರಿಕೊಂಡು ಪ್ರತಿಯೊಬ್ಬರೂ ಈ ನಿಟ್ಟಿನಲ್ಲಿ ತಮ್ಮನ್ನು ಪಳಗಿಸಿಕೊಳ್ಳದಿದೆಯಲ್ಲ, ಅದು ತುಂಬ ಉಪಯೋಗಕಾರಿ. ಕೇಳುಗರೆ, ಒಗ್ಗಟ್ಟಿನಲ್ಲಿ ಬಲವಿದೆ ಅಲ್ವಾ? ಆದರೆ ಸಹಮತ ಇರಬೇಕು. ನೇತೃತ್ವ ತೆಗೆದುಕೊಂಡಿರೋರಿಗೆ ಬೆನ್ನು ಕೊಟ್ಟು ನಾವು ಸಹಕರಿಸಿದಾಗ ಆಗ ಒಡೆಯನು ಅಥವಾ ಯಜಮಾನನು ಇನ್ನಷ್ಟು ಜವಾಬ್ದಾರಿಯಿಂದ ನಿಮ್ಮ ಮನೆತನವನ್ನು ಬೆಳೆಸಲಿಕ್ಕೆ ಆಸಕ್ತಿಯನ್ನು ತೆಗೆದುಕೊಳ್ತಾನೆ. ಹೀಗೆ ಬರೀ ಮನೆತನ ಅಲ್ಲದಲ್ಲೇ ನಿಮ್ಮ ಊರಿನ, ನಿಮ್ಮ ಸಮುದಾಯದ, ನಿಮ್ಮ ಕಸಬಿನ, ನಿಮ್ಮ ವೃತ್ತಿಯ ವಿಚಾರಗಳಲ್ಲೂ ಈ ಸಹಕಾರಿ ತತ್ವ, ಒಗ್ಗಟ್ಟಿನ ಸಂಗತಿ ನೆರವಿಗೆ ಬರುತ್ತೆ, ಉಪಯೋಗಗಳನ್ನು ಕಾಣಬಹುದು. ಹೀಗೆ ಒಟ್ಟಾಗಿ ಕೆಲಸ ಮಾಡೋದು ಸಹಮತದಿಂದ ಸಹಬಾಳ್ವೆಯಿಂದ ಒಳ್ಳೆತನದಿಂದ ಕಾರ್ಯಗಳನ್ನು ಮಾಡ್ತಾ ಹೋದ್ರೆ ಎಷ್ಟೊಂದು ಸಮಸ್ಯೆಗಳು ನಮ್ಮಿಂದ ದೂರವಾಗ್ತವೆ, ಹಸನಾದ ಬೆಳವಣಿಗೆಯನ್ನು ನಾವು ಚೆನ್ನಾಗಿ ಕಾಣಬಹುದು. ಈ ನಿಟ್ಟಿನಲ್ಲಿ ಹಿರಿಯರ ಮಾರ್ಗದರ್ಶನ ಅನುಭವಗಳನ್ನು ನಾವು ಪರಿಗಣಿಸಲೇಬೇಕು. ಕೇಳಿದರೆ ಈಗ ಈ ಕುರಿತಾದ ಒಂದು ಹಾಡನ್ನು ಪ್ರಸಾರ ಮಾಡ್ತಿದ್ದೀವಿ. ಗಿರಿಕನ್ಯಾ ಚಿತ್ರದಲ್ಲಿ ಡಾಕ್ಟರ್ ರಾಜಕುಮಾರ್, ಎಸ್ ಬಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ ಮತ್ತು ಸಂಗಡಿಗರು ಹಾಡಿರುವ ಈ ಗೀತೆಯ ರಚನೆಕಾರರು ಚಿ ಉದಯಶಂಕರ್, ಸಂಗೀತ ರಾಜನ್ ನಾಗೇಂದ್ರ ಅವರದು. ಬಡತನ ಅಳಿಸಲು ಸಾಧನ, ಓಡಿ ಬಾಳೋಣ ಎಂದೆಂದು ಸೇರಿ ದುಡಿಯೋಣ. ಎಂದು ನಾವು ಒಂದೆಂದು ಕೂಗಿ ಹೇಳುವ, ಸ್ನೇಹ ನಮ್ಮ ಬಲವೆಂದು ಎಲ್ಲ ಹಾಡುವ. ಎಂದು ಸುಖವನ್ನು ಕೊಡುವುದಿಲ್ಲ, ವಿರಸ ವಿಷವು ಸುಳ್ಳಲ್ಲ. ಫಲವ ಕಂಡೇ ಕಾಣುವೆ, ಬೆವರಿಗೆ ಬೆಲೆಯನ್ನು ನೀ ಪಡೆವೆ. ಬೆವರಿಗೆ ಬೆಲೆಯನ್ನು ನೀ ಪಡೆವೆ. ಮನುಷ್ಯನಿಗೆ ಎಷ್ಟು ಸಂಪಾದನೆ ಮಾಡಿದ್ರೂ ಇನ್ನಷ್ಟು ಬೇಕು ಇನ್ನಷ್ಟು ಬೇಕು ಅನ್ನೋ ಒಂದು ಆಸೆ. ತನ್ನ ಆಸ್ತಿಗಿಂತ ಇತರರ ಆಸ್ತಿಯನ್ನ ತಾನು ಮಾಡಿಕೊಳ್ಬೇಕನ್ನೋ ಒಂದು ಆಸೆಯಲ್ಲಿ ಆಲೋಚನೆಯಲ್ಲಿ ಹಾಳಾಗೋರೇ ಹೆಚ್ಚು. ಒಡ ಹುಟ್ಟಿದ ಅಣ್ಣ ತಮ್ಮಗಳಲ್ಲೂ ಎಷ್ಟೊಂದು ದ್ವೇಷ ಅಸೂಹೆ ಕಾಣಿಸುತ್ತಲ್ವಾ? ಚಿಕ್ಕವರಿದ್ದಾಗ ಎಂತಹ ಅನ್ಯೋನ್ಯತೆ, ಒಬ್ಬರನ್ನು ಬಿಟ್ಟು ಇನ್ನೊಬ್ಬರು ಇರೋದಿಲ್ಲ, ಊಟ ಮಾಡೋದಿಲ್ಲ, ನಿದ್ದೆ ಮಾಡುವಾಗ್ಲೂ ಒಟ್ಟೊಟ್ಟಿಗೆ ಮಲಗ್ತಾರೆ. ಬೆಳೀತಾ ಬೆಳೀತಾ ವೈರಿಗಳಾಗಿ ಎಷ್ಟೋ ಕಡೆಗೆ ಕೋರ್ಟ್ ಕಚೇರಿಗಳಿಗೆ ಅಲ್ದಾಡಿ ಅಲ್ದಾಡಿ ಸುಸ್ತಾಗಿದ್ದಾರೆ. ಆ ವೈರತ್ವವನ್ನು ಬಿಟ್ಕೊಟ್ಟಿಲ್ಲ. ಅಣ್ಣ ತಮ್ಮಗಳು ಅಲ್ದಲನೆ ಇತರರಲ್ಲೂ ಆಸೆ ದ್ವೇಷ ಅಸೂಯೆ ಅಹಂಕಾರ ಕಾಣುತ್ತೆ. ಹೀಗೇಕೆ ಅಂತ ಅನ್ಕೊಂಡು ಯೋಚನೆ ಮಾಡಿದರೆ ದುರಾಸೆಯ ಮನೋಭಾವನೆಗಳು, ದುರ್ಬುದ್ಧಿಗಳು, ಇತರರು ಬೆಳೆಯೋದನ್ನು ನೋಡಿ ಸಹಿಸಿಕೊಳ್ಳದೆ ಇರೋದು, ತಾನು ಬೇರೆಯವರಿಗಿಂತ ಮಿಗಿಲಾಗಿ ಬೆಳಿಬೇಕು ಸಂಪಾದನೆ ಮಾಡಬೇಕನ್ನೋ ಒಂದು ಆಸೆ, ಹೀಗೆ ನಾಲ್ಕಾರು ಸಂಗತಿಗಳಲ್ಲಿ ಎಡವಟ್ಟನ್ನೇ ಹೆಚ್ಚು ಜನ ಮಾಡಿಕೊಂಡಿರೋದಿದೆ. ಅತಿ ಆಸೆ ಗತಿಗೆಡಿಸಿತು ಅಂತ ಅನ್ಕೊಂಡು ಹೇಳೋದಿದೆ ನೋಡಿ ಅಲ್ವಾ? ಹಾಗೆ ಅನ್ಯ ಮಾರ್ಗದಿಂದ ಕೆಟ್ಟ ಮಾರ್ಗದಿಂದ ನಾವು ಏನೇ ಸಂಪಾದನೆ ಮಾಡಿದ್ರೂ ಅದು ಹೇಗೆ ಬಂತೋ ಹಾಗೇ ಹೋಗೋದಿದೆ. ಒಂದು ನಿದರ್ಶನವನ್ನು ಇಲ್ಲಿ ಗಮನಿಸಿಕೊಳ್ಳಿ. ಒಬ್ಬ ರೈತನ ಜಮೀನಿಗೆ ಒಂದು ಕುದುರೆ ಬಂತು. ಅದು ಯಾರ ಕುದುರೆ ಅಂತ ಆತನಿಗೆ ಗೊತ್ತಿಲ್ಲ. ಒಂದಿನ ಎರಡು ದಿನ ನಾಲ್ಕು ದಿನ ಕಟ್ಟಿ ಮೇಯಿಸ್ತ, ಚೆನ್ನಾಗಿ ಹೊಂದ್ಕೊಳ್ತು. ಮುಂದಿನ ದಿನಗಳಲ್ಲಿ ಹೇಗೆ ಸಾಕ್ಬೇಕನ್ನೋ ಒಂದು ಆಲೋಚನೆ ಬಂದು ಇದನ್ನ ಮಾರಾಟ ಮಾಡಿ ಬಂದ್ಬಿಡೋಣ, ದನಕರುಗಳು ಮತ್ತೊಂದು ಮಗದೊಂದನ್ನು ಸಾಕೋದೆ ಕಷ್ಟ, ಇದನ್ನ ಸಾಕಿ ನಾನೇನು ಮಾಡೋದು, ಅದ್ರ ಮೇಲೆ ಹತ್ಕೊಂಡು ಹೋಗೋಕ್ಕೂ ಆಗಲ್ಲ, ಈ ಕಡೆ ಉಳುಮೆಗೂ ಬಳಕೆ ಆಗೋದಿಲ್ಲ, ಬಿಡೋಕ್ಕೂ ಆಗೋದಿಲ್ಲ ಅಂತ ಅನ್ಕೊಂಡು ಹತ್ತಿರದ ಸಂತೆಗೆ ತೆಗೆದುಕೊಂಡು ಹೋದ. ಆದರೆ ಬೆಲೆ ಗೊತ್ತಿಲ್ಲ. ಒಬ್ಬ ಬಂದ ಖರೀದಿ ಮಾಡುವ ಮನುಷ್ಯ ಎಷ್ಟಂತ ಕೇಳಿದ. ಬೆಲೆ ಗೊತ್ತಿಲ್ಲಲ್ಲ ಈತನಿಗೆ, ನೀನೇ ಹೇಳ್ಬಿಡಪ್ಪ ಅಂತಂದ. ವ್ಯಾಪಾರಿ 10,000 ರೂಪಾಯಿಗೆ ಕೊಡ್ತೀಯಾ ಅಂತಂದ. ಓಹೋ, 10,000 ರೂಪಾಯಿ, ಇದು ಇನ್ನೂ ಹೆಚ್ಚಿಗಿರಬೇಕು, ನನಗಿದ್ರ ಬೆಲೆ ಗೊತ್ತಿಲ್ಲಲ್ಲ ಅಂತ ಅನ್ಕೊಂಡು ಮನಸ್ಸಿನಲ್ಲಿ ಯೋಚನೆ ಮಾಡ್ತಾ, ಇಲ್ಲ ನಮ್ಮ ಅಣ್ಣ ಇದ್ದಾನೆ ಇನ್ನೊಂದು ಅರ್ಧ ಗಂಟೆ ಬಿಟ್ಟು ಬನ್ನಿ ಅಂತ ಅನ್ಕೊಂಡು ಹೇಳಿ ಕಳಿಸ್ದ. ಸ್ವಲ್ಪ ಹೊತ್ತಿನಲ್ಲಿ ಮತ್ತೊಬ್ಬ ವ್ಯಾಪಾರಿ ಬಂದ. ಎಷ್ಟು ಇದರ ಬೆಲೆ ಅಂತ ಅನ್ಕೊಂಡು ಕೇಳಿದ. ಇವ 15,000 ರೂಪಾಯಿ ಅಂದ. 10,000 ರೂಪಾಯಿಗಿಂತ ಹೆಚ್ಚಾಯ್ತಲ್ಲ. ಆ ಮನುಷ್ಯ 10,000 ರೂಪಾಯಿಗೆ ಕೊಡ್ಲಿಕ್ಕಾಗೋದಿಲ್ವಾ, ನೋಡಿ ಇದೇನು ಅಂಥ ಒಳ್ಳೆ ಕೂದಿರಲ್ಲ, ಇದು ಬಳಕೆಗೂ ಅಷ್ಟೊಂದು ಯೋಗ್ಯವಲ್ಲ, ಹಾಗೆ ಹೀಗೆ ಅಂತ ಅನ್ಕೊಂಡು ರಾಗ ತೆಗೆದ. ಈ ಮನುಷ್ಯನಿಗೆ ಇಟ್ಕೊಳ್ಬೇಕೋ ಕೊಡಬೇಕೋ ಅನ್ನೋದು ಗೊತ್ತಾಗಲಿಲ್ಲ. ಸ್ವಲ್ಪ ಹೊತ್ತು ಆ ಕಡೆ ಕಡೆ ನೋಡಿಕೊಂಡು, ಆಯಿತು 15,000 ಬೇಡ, ನಿಮ್ದು 10,000 ಬೇಡ, 13,000 ರೂಪಾಯಿ ಕೊಟ್ಬಿಡಿ ಅಂತ ಅನ್ಕೊಂಡು ಹೇಳಿದ. ಇಲ್ಲಿಲ್ಲ, 12,000 ರೂಪಾಯಿ ಕೊಡ್ತೀನಿ, ನೋಡೋಣ ಹೆಂಗೈತೆ ಅಂತ ಅನ್ಕೊಂಡು ಹೀಗೆ ಸ್ವಲ್ಪ ಹತ್ಕೊಂಡು ಅಡ್ಡಾಡ್ಸ್ಕೊಂಡು ಬರ್ತೀನಿ ಅಂತ ಅನ್ಕೊಂಡು ಹೊಡ್ಕೊಂಡು ಹೋದ. ಆ ಮನುಷ್ಯ ಹೋಗಿ ಕಾಲು ಗಂಟೆ ಆಯಿತು, ಅರ್ಧ ಗಂಟೆ ಆಯಿತು, ಒಂದು ಗಂಟೆ ಆಯಿತು, ಎರಡು ಗಂಟೆ ಆಯಿತು, ಬರಲೇ ಇಲ್ಲ. ಅಕ್ಕಪಕ್ಕದವರನ್ನ ಈ ಮನುಷ್ಯ ಕೇಳಿದ, ಅಣ್ಣ ಈಗ ಬಂದಿದ್ನಲ್ಲ ನಿಮ್ಗೇನಾದ್ರೂ ಗೊತ್ತಾ, 2 ಗಂಟೆ ಆಯಿತು ಬರಲೇ ಇಲ್ಲ, ಇನ್ಯಾವ ಬರ್ತಾನೋ ಏನಂತ ಅನ್ಕೊಂಡು ಚಿಂತೆ ಆಯಿತು, ನಿಮ್ಗೇನಾದರೂ ಪರಿಚಯ ಇದನ್ನ ಮನುಷ್ಯ ಅಂತ ಅನ್ಕೊಂಡು ಕೇಳಿದ. ಪಕ್ಕದವರು ಈ ಮನುಷ್ಯನನ್ನ ಕೇಳಿದರು, ಆ ಕುದುರೆ ಇತ್ತಲ್ಲ ಅದು ಹೆಂಗೆ ಬಂತು, ಅದು ಹೆಂಗೆ ತಂದ್ರಿ ಅಂತ ಅನ್ಕೊಂಡು. ಈತ ಹೇಳಿದ, ಇಲ್ಲ ನಮ್ಮ ಜಮೀನಿಗೆ ಮೇಯ್ದುಕೊಂಡು ಬಂದಿತ್ತು, ಹಾಗೆ ಸ್ವಲ್ಪ ಹೊತ್ತಿತ್ತು, ನೋಡೋಣ ಅಂತ ಕಟ್ಟೆ ಹಾಕಿದೆ, 2-3 ದಿನ ಮೇಯಿಸ್ದೆ, ನಮಗೆ ಹೊಂದ್ಕೊಳ್ತು, ಆಮೇಲೆ ಮತ್ತೆ ಇದನ್ನು ಮೇಯಿಸ್ಕೊಂತ ಕೂತ್ಕೊಳ್ಳೋದು ಕಷ್ಟ, ಇಟ್ಕೊಳ್ಳೋದು ಕಷ್ಟ ಅಂತ ಅನ್ಕೊಂಡು ಮಾರಣ ಅಂತ ಅನ್ಕೊಂಡು ಈ ಸಂತಿಗೆ ಹೊಡ್ಕೊಂಡು ಬಂದೆ, ಪರಿಸ್ಥಿತಿ ಇದು ಅಂತ ಅನ್ಕೊಂಡು ಹೇಳಿದಾಗ ಪಕ್ಕದವರು ಹೇಳಿದ್ರಂತೆ, ಅಲ್ಕಣಯ್ಯ ಬಂದ ಕುದುರೆನ ಕಟ್ಟಿ ನಿಂದಂತ ಅನ್ಕೊಂಡು ಭಾವಿಸ್ಕೊಂಡು ಮೇಯಿಸಿ ಅದನ್ನು ಹಣದ ಆಸೆಗೆ ಈ ಸಂತೆಗೆ ಹೊಡ್ಕೊಂಡು ಬಂದೆಲ್ಲ, ಯಾರದೋ ಏನೋ ಹಣ ಬೇಕಂತ ಅನ್ಕೊಂಡು ಆಸೆಯಿಂದ ಬಂದರೆ, ಇನ್ನು ಆ ಮನುಷ್ಯ ಹೊಡ್ಕೊಂಡು ಹೋದ್ನಲ್ಲ ಅವನು ಹಣಕ್ಕಾಗಿ ಆಸೆ ಪಟ್ಕೊಂಡು ಹೋಗಿದ್ದಾನೆ, ಹೆಂಗೆ ಬಂತೋ ಹಂಗೆ ಹೋಯ್ತು ಬಿಡು ಅಂತ ಅನ್ಕೊಂಡು ಹೇಳಿದರು. ಎಲ್ಲರ ಜೀವನದಲ್ಲಿ ಈ ರೀತಿ ಸಂದರ್ಭಗಳು ಬಂದೇ ಬರ್ತವೆ. ಸುಲಭವಾಗಿ ನಮಗೆ ಬೇಡವಾದದ್ದನ್ನು ಸ್ವೀಕರಿಸಿದರೆ, ದುಡಿದಲನೆ ಹಣ ಬೇಕಂತ ಅಂದ್ಕೊಂಡು ಆಸೆ ಪಟ್ಟರೆ, ಯಾರದೋ ಹಣ ಆಸ್ತಿಗೆ ಕೈ ಹಾಕಿ ನಮಗೆ ಬೇಕಂತ ಅಂದ್ಕೊಂಡು ಹೋರಾಟ ಮಾಡಿ ಗಳಿಸೋಕೆ ಹೋದರೆ ಅದು ಬಹುದಿನ ಉಳಿಯೋದಿಲ್ಲ, ಹೆಂಗೆ ಬಂತೋ ಹಂಗೆ ಹೋಗ್ಬಿಡುತ್ತೆ. ಆದರೆ ನೋಡಿ, ಎಷ್ಟೋ ಜನ ನಾವು ಕಳ್ಕೊಳ್ಳಿಕ್ಕೆ ಹೋದ್ರೂ ಅಷ್ಟು ಸುಲಭವಾಗಿ ಆಸ್ತಿ ಆಗಲಿ ಪದಾರ್ಥ ಆಗಲಿ ಕಳಿಸ್ಕೊಳ್ಳೋದಿಲ್ಲ. ನ್ಯಾಯ ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ಕಷ್ಟದಿಂದ ದುಡಿದದ್ದು ಅಷ್ಟು ಸುಲಭವಾಗಿ ನಮ್ಮಿಂದ ದೂರ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ನಾವು ದುಡಿದು ಇರೋದ್ರಲ್ಲೇ ನೆಮ್ಮದಿಯನ್ನು ಪಡ್ಕೊಳ್ಳಿಕ್ಕೆ ಅವಕಾಶಗಳಿದ್ರೂ ಇನ್ನಷ್ಟು ಬೇಕು ಇನ್ನಷ್ಟು ಬೇಕಂತ ಅಂದ್ಕೊಂಡು ಯಾರ್ಯಾರ ಮೇಲೆ ಒತ್ತಡಗಳು ಕೋಪತಾಪಗಳು ಮೋಸ ವಂಚನೆಗಳನ್ನು ಮಾಡ್ತಾ ಹೋದರೆ ಅದು ಎಷ್ಟು ಕಾಲ ಇರ್ತದೆ ಯೋಚನೆ ಮಾಡಿ. ಈಗ ಇದಕ್ಕೆ ಪೂರಕವಾದ ಒಂದು ಹಾಡು ಕೇಳಿದ್ರೆ, ಸೂರ್ಯ ದಿ ಗ್ರೇಟ್ ಈ ಚಿತ್ರದಲ್ಲಿ ಸೊಗಸಾದ ಹಾಡನ್ನ ಈಗ ಪ್ರಸಾರ ಮಾಡ್ತಾ ಇದ್ದೀವಿ. ಧ್ವನಿ ಮತ್ತು ಸಂಗೀತ ಸ್ಯಾಮ್ಸನ್, ರಚನೆ ಋಷಿ. ಖಾಲಿ ಮಾಡಣ್ಣ ಭೂಮಿ ಮೇಲೆ ಬಾಡಿಗೆದಾರ ನೀನಣ್ಣ ಅವನ್ ಹೇಳಿದಾಗ ಜಾಗ ಖಾಲಿ ಮಾಡಣ್ಣ ಬಾಡಿಗೆ ಮನೆಗಾಗಿ ಇಲ್ಲಿ ಜಗಳ ಬೇಡಣ್ಣ ನಿನ್ನ ಸ್ವಂತ ಮನೆ ಮೇಲಿದೆ ಮರ್ತ್ರೆ ಹೆಂಗಣ್ಣ ಸಂತೆಯಲ್ಲಿ ನಗ್ತಾ ಇರಣ್ಣ ಮೂರು ದಿನದ ಸಂತೆಯಲ್ಲಿ ನಗ್ತಾ ಇರಣ್ಣ ಇಲ್ಲಿ ದ್ವೇಷದಿಂದ ಏನೂ ಲಾಭ ಇಲ್ಲ ತಿಳಿಯಣ್ಣ ಬರುವಾಗ ಹೆಂಗೆ ಬಂದೆ ಹಂಗೆ ಹೋಗಣ್ಣ ಬರುವಾಗ ಹೆಂಗೆ ಬಂದೆ ಹಂಗೆ ಹೋಗಣ್ಣ ನೀನು ಇಲ್ಲಿಂದ ತಗೊಂಡು ಹೋಗೋದೇನೂ ಇಲ್ಲಣ್ಣ ಬಾಡಿಗೆದಾರ ನೀನಣ್ಣ ಅವನ್ ಹೇಳಿದಾಗ ಜಾಗ ಖಾಲಿ ಮಾಡಣ್ಣ ಭೂಮಿ ಮೇಲೆ ಬಾಡಿಗೆದಾರ ನೀನಣ್ಣ ಅವನ್ ಹೇಳಿದಾಗ ಜಾಗ ಖಾಲಿ ಮಾಡಣ್ಣ ಪ್ರೀತಿಯಿಂದ ಜಗವ ಗೆಲ್ಲು ಕಷ್ಟ ಅಲ್ಲಣ್ಣ ಜಗವ ಗೆಲ್ಲು ಕಷ್ಟ ಅಲ್ಲಣ್ಣ ಇಲ್ಲಿ ಮೋಸದಿಂದ ಏನೇ ಮಾಡು ಉಳಿಯೋದಿಲ್ಲಣ್ಣ ಆಸ್ತಿಗಾಗಿ ಪ್ರೀತಿಯ ಕೊಲ್ಲಬೇಡಣ್ಣ ಆಸ್ತಿಗಾಗಿ ಪ್ರೀತಿಯ ಕೊಲ್ಲಬೇಡಣ್ಣ ಪ್ರೀತಿಗಿಂತ ಮಿಗಿಲಾದ ಆಸ್ತಿ ಇಲ್ಲಣ್ಣ ಬಾಡಿಗೆದಾರ ನೀನಣ್ಣ ಅವನ್ ಹೇಳಿದಾಗ ಜಾಗ ಖಾಲಿ ಮಾಡಣ್ಣ ಭೂಮಿ ಮೇಲೆ ಬಾಡಿಗೆದಾರ ನೀನಣ್ಣ ಅವನ್ ಹೇಳಿದಾಗ ಜಾಗ ಖಾಲಿ ಮಾಡಣ್ಣ ಆಸೆಯೇ ದುಃಖದ ಮೂಲ ಕಣಣ್ಣ ಆಸೆಯೇ ದುಃಖದ ಮೂಲ ಕಣಣ್ಣ ಆ ಬುದ್ಧ ಹೇಳಿದ ಮಾತು ಸತ್ಯ ಕಣಣ್ಣ ಸೂತ್ರಧಾರ ಮೇಲುಂಟು ಸತ್ಯ ಹೇಳಣ್ಣ ಸೂತ್ರಧಾರ ಮೇಲುಂಟು ಸತ್ಯ ಹೇಳಣ್ಣ ಸತ್ಯ ಹೇಳೋ ಮನುಜನಿಗೆ ಸಾವೇ ಇಲ್ಲಣ್ಣ ಭೂಮಿ ಮೇಲೆ ಬಾಡಿಗೆದಾರ ನೀನಣ್ಣ, ಅವನ್ ಹೇಳಿದಾಗ ಜಾಗ ಖಾಲಿ ಮಾಡಣ್ಣ. ಬಾಡಿಗೆ ಮನೆಗಾಗಿ ಇಲ್ಲಿ ಜಗಳ ಬೇಡಣ್ಣ, ನಿನ್ನ ಸ್ವಂತ ಮನೆ ಮೇಲಿದೆ ಮರ್ತ್ರೆ ಹೆಂಗಣ್ಣ, ನಿನ್ನ ಸ್ವಂತ ಮನೆ ಮೇಲಿದೆ ಮರ್ತ್ರೆ ಹೆಂಗಣ್ಣ. ಕೇಳುಗರೆ, ಪಕ್ಷಿಗಳು ನಮ್ಮ ಪರಿಸರದಲ್ಲಿ ಇರಲೇಬೇಕು. ಅವುಗಳ ಪಾತ್ರ ವಿಭಿನ್ನವಾಗಿದೆ. ಕೆಲವೊಂದು ಸಾರಿ ಕಾಟ ಕೊಡೋದಿದೆ, ಎಷ್ಟೋ ಸಾರಿ ಉಪಕಾರ ಮಾಡೋದಿದೆ. ಆದರೆ ಅವುಗಳ ಚೆಲುವು, ಅವುಗಳ ಧ್ವನಿ ಎಲ್ಲರಿಗೂ ಇಷ್ಟವೇ. ಅವುಗಳ ಚಟುವಟಿಕೆಗಳನ್ನು, ಅವುಗಳ ಹಾರಾಟವನ್ನು, ಅವುಗಳ ಧ್ವನಿಯನ್ನು ಗಮನಿಸ್ತಾ ಇದ್ರೆ ಸಮಯ ಹೋಗಿದ್ದಾಗ ಗೊತ್ತಾಗೋದಿಲ್ಲ. ಅಧ್ಯಯನ ಮಾಡೋರಿಗಂತೂ ಬಹು ಸಂತೋಷಕರ ಸಂದರ್ಭ ಆಗ್ತದೆ. ಪಕ್ಷಿಗಳು ಪರಿಸರದಲ್ಲಿ, ಕೃಷಿಯಲ್ಲಿ ತಮ್ಮದೇ ಆದ ಪಾತ್ರವನ್ನು ವಹಿಸ್ತವೆ. ಬೀಜ ಪ್ರಸಾರದಲ್ಲಿ, ಕೀಟ ಹತೋಟಿಯಲ್ಲಿ, ಮಣ್ಣಿನ ಫಲವತ್ತತೆಯಲ್ಲಿ, ಹೀಗೆ ಭಿನ್ನ ಭಿನ್ನವಾಗಿ ಪಕ್ಷಿಗಳ ಪಾತ್ರ ಇದೆ. ಪಕ್ಷಿಗಳ ಜೀವನಕ್ಕೆ ಪೂರಕವಾಗಿ ನಾವು ಏನೇನು ಕೆಲಸಗಳನ್ನ ಮಾಡಬಹುದು ಅನ್ನೋದ್ರ ಬಗ್ಗೆ ಆಲೋಚನೆ ಮಾಡಿಕೊಂಡು ಕಾಯಕ ಮಾಡ್ತಾ ಇದ್ರೆ ಒಳ್ಳೆಯದು. ಈ ಹಾಡಿನಲ್ಲಿ ಪಕ್ಷಿಗಳ ಕುರಿತಾದ ಕೆಲವು ಸಂದೇಶಗಳಿದ್ದಾವೆ, ಕೆಲವು ಹಿತವಚನಗಳು ಅಡಗಿದವೆ. ಭವಾಂಜಲಿ ಚಿತ್ರದಲ್ಲಿ ಎಚ್ ಆರ್ ಕೆ ಪ್ರಸಾದ್ ಅವರು ಹಾಡಿರುವ ಈ ಗೀತೆಗೆ ರೂಪ ಕೊಟ್ಟವರು ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ ಅವರು. ಬಾನಿಗೆ ಮರದ ಗೂಡಿನಿಂದ ಹೋಗಿ ಚೆಲ್ಲಿರಿ ದಿಕ್ಕು ದಿಕ್ಕಿಗೂ ಒಳಗಿನ ಆನಂದ. ಹಾಡು ಹಕ್ಕಿಗಳೇ ಹಾರಿ ಬಾನಿಗೆ ಮರದ ಗೂಡಿನಿಂದ ಹೋಗಿ ಚೆಲ್ಲಿರಿ ದಿಕ್ಕು ದಿಕ್ಕಿಗೂ ಒಳಗಿನ ಆನಂದ. ಹಾಡು ಹಕ್ಕಿಗಳೇ ಹಾರಿ ಬಾನಿಗೆ ಮರದ ಗೂಡಿನಿಂದ. ಪಡೆದಿರಿ ಬಣ್ಣವ ಪಡೆದಿರಿ ರೆಕ್ಕೆ ಪುಕ್ಕ ಮಾಟ, ಕಾಲು ಬಲಿಯಿತು ಕಾಲ ಸಂದಿತು ಇನ್ನು ಹಾರುವಾಟ. ಕಣ್ಣ ಪಡೆದಿರಿ ಬಣ್ಣವ ಪಡೆದಿರಿ ರೆಕ್ಕೆ ಪುಕ್ಕ ಮಾಟ, ಕಾಲು ಬಲಿಯಿತು ಕಾಲ ಸಂದಿತು ಇನ್ನು ಹಾರುವಾಟ. ಹಾಡು ಹಕ್ಕಿಗಳೇ ಹಾರಿ ಬಾನಿಗೆ ಮರದ ಗೂಡಿನಿಂದ ಹೋಗಿ ಚೆಲ್ಲಿರಿ ದಿಕ್ಕು ದಿಕ್ಕಿಗೂ ಒಳಗಿನ ಆನಂದ. ಹಾಡು ಹಕ್ಕಿಗಳೇ ಹಾರಿ ಬಾನಿಗೆ ಮರದ ಗೂಡಿನಿಂದ. ದಾರಿಯಲ್ಲಿ ರೆಂಬೆ ರೆಂಬೆಯಲ್ಲಿ ಕುಳಿತು ರಾಗ ಹಾಡಿ, ದಾರಿ ಸಾಗುವ ದಣಿದ ಜೀವಕ್ಕೆ ಕೊಂಚ ಮುದವ ನೀಡಿ. ದಾರಿ ದಾರಿಯಲ್ಲಿ ರೆಂಬೆ ರೆಂಬೆಯಲ್ಲಿ ಕುಳಿತು ರಾಗ ಹಾಡಿ, ದಾರಿ ಸಾಗುವ ದಣಿದ ಜೀವಕ್ಕೆ ಕೊಂಚ ಮುದವ ನೀಡಿ. ಹಾಡು ಹಕ್ಕಿಗಳೇ ಹಾರಿ ಬಾನಿಗೆ ಮರದ ಗೂಡಿನಿಂದ ಹೋಗಿ ಚೆಲ್ಲಿರಿ ದಿಕ್ಕು ದಿಕ್ಕಿಗೂ ಒಳಗಿನ ಆನಂದ. ಹಾಡು ಹಕ್ಕಿಗಳೇ ಹಾರಿ ಬಾನಿಗೆ ಮರದ ಗೂಡಿನಿಂದ. ಬಂದನಿಯೇ ಆನಂದ ಚಿಮ್ಮಲಿ ಕೇಳಿದವರ ಎದೆಗೆ ನಿಮ್ಮ ದನಿಯೇ ಆನಂದ ಚಿಮ್ಮಲಿ ಕೇಳಿದವರ ಎದೆಗೆ ಯಾವ ಹಕ್ಕೀವು ಬಂದುದೆಲ್ಲಿಂದ ಎಂಬ ಬೆರಗು ಕವಿಗೆ ಯಾವ ಹಕ್ಕೀವು ಬಂದುದೆಲ್ಲಿಂದ ಎಂಬ ಬೆರಗು ಕವಿಗೆ ಎಂಬ ಬೆರಗು ಕವಿಗೆ ಹಾಡು ಹಕ್ಕಿಗಳೇ ಹಾರಿ ಬಾನಿಗೆ ಮರದ ಗೂಡಿನಿಂದ ಹೋಗಿ ಚೆಲ್ಲಿರಿ ದಿಕ್ಕು ದಿಕ್ಕಿಗೂ ಒಳಗಿನ ಆನಂದ ಹಾಡು ಹಕ್ಕಿಗಳೇ ಹಾರಿ ಬಾನಿಗೆ ಮರದ ಗೂಡಿನಿಂದ ಹೋಗಿ ಚೆಲ್ಲಿರಿ ದಿಕ್ಕು ದಿಕ್ಕಿಗೂ ಒಳಗಿನ ಆನಂದ ಹಾಡು ಹಕ್ಕಿಗಳೇ ಹಾರಿ ಬಾನಿಗೆ ಮರದ ಗೂಡಿನಿಂದ ರೈತ ಇರದ ನಾಡೇ ಇಲ್ಲ ರೈತ ಬೆಳೆದ ಬೆಳೆ ತಿನ್ನದವರೇ ಇಲ್ಲ. ಇದುವರೆಗೆ ಪರಿಸರ ಕೃಷಿ ಬದುಕು ಕುರಿತ ವಿಷಯಗಳೊಂದಿಗೆ ಮನೋರಂಜನೆ ನೀಡುವ ಕಾರ್ಯಕ್ರಮ ಕೃಷಿ ಪುಂಜ ಬಿತ್ತರವಾಯಿತು. ಎಂದು ಸ್ವಾರ್ಥಿ ಅಲ್ಲ ತನಗೆ ಮಾತ್ರ ಎಂದವನು ಬೆಳೆಯುವುದಿಲ್ಲ. ಪ್ರಸ್ತುತಪಡಿಸಿದವರು ವಿಜಯ್ ಅಂಗಡಿ. ರೈತಾನೇ ಮೊದಲ ಮಾನವ ಯಂತ್ರ ಭೂಮಿಗೆ. ಅಡಿಕೆ ಕಾಫಿ ಕಾಳುಮೆಣಸು ಏಲಕ್ಕಿ ಶುಂಠಿ ಮುಂತಾದವುಗಳಲ್ಲೇ ಕೊಳೆ ರೋಗ ಬರದಂತೆ ಐಎಸ್ಐ ಗುರುತಿನ ಬಿಸಿಐ ಬ್ರ್ಯಾಂಡಿನ ಮೈಲುತುತ್ತ ಪ್ರಯೋಜನಕಾರಿ. ಇದು ಅನೇಕ ಕಡೆ ಸಿಗ್ತಾ ಇದೆ. ಸಂಪರ್ಕಿಸಿ 9632998759. ಇಲ್ಲಿಗೆ ಇಂದಿನ ರೈತ ಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮ ಮುಗಿಯಿತು. ನಾಳೆ ಸಂಜೆ 5:30 ರೈತರಿಗಾಗಿ ಕಾರ್ಯಕ್ರಮ. ಕೃಷಿ ರಂಗದಲ್ಲಿ ಎರೆಹುಳು ಗೊಬ್ಬರ ತಯಾರಿಸುವ ಬಗ್ಗೆ ಸಲಹೆಗಳನ್ನು ನೀಡುತ್ತಾರೆ ಡಾಕ್ಟರ್ ಬಸವಲಿಂಗಯ್ಯ. ನಂತರ ಕೃಷಿ ಮಾಹಿತಿ, ಆನಂತರ ಜನಪದ ಗೀತೆಗಳು ಪ್ರಸಾರವಾಗಲಿದೆ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೃಷಿ ವಿದ್ಯೆಯ ಮೇಲು ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು ಕೃಷಿತೋ ನಾಸ್ತಿ ದುರ್ಭಿಕ್ಷ ಕೃಷಿತೋ ನಾಸ್ತಿ ದುರ್ಭಿಕ್ಷ ಕೃಷಿತೋ ನಾಸ್ತಿ ದುರ್ಭಿಕ್ಷ ಕೃಷಿತೋ ನಾಸ್ತಿ ದುರ್ಭಿಕ್ಷ ಈಗ ಸಮಯ 7:20. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಸುದ್ದಿ ಜುಂಪೆ. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್. ಎಲ್ಇಡಿ ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಅಲ್ಮಿರಾ, ಕಾಟ್, ಸೋಫಾ, ಬೆಡ್ ಎಲ್ಲವೂ ರಿಯಾಯಿತಿ ದರದಲ್ಲಿ. ಎಲ್ಲಾ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ನಿಯರ್ ಮಾರ್ಕೆಟ್, ಮಹದೇವಪೇಟೆ, ಮಡಿಕೇರಿ. ಕಾಲ್ 0827220018. ಸುದ್ದಿ ಜಂಪೆ ಒತ್ತಿರೋ ಗುಡ್ಡೆಮನೆ ರೋಹಿಣಿ ಚಂದ್ರಶೇಖರ್. ರಾಜ್ಯದಲ್ಲಿ 5,700 ಹೆಚ್ಚು ಸಹಕಾರ ಸಂಘಗಳು ಇದ್ದು ಎಲ್ಲಾ ಸಹಕಾರ ಸಂಘಗಳನ್ನ ಒಂದೇ ಸಾಫ್ಟ್ವೇರ್ನ ಅಡಿಯಲ್ಲಿ ತಾಕೆ ಚಿಂತನೆ ನಡೆಸಿದ್ದು ಸಹಕಾರ ಕ್ಷೇತ್ರದಲ್ಲಿ ಅವಕವಕ್ಕೆ ಇಷ್ಟ ಬಂದಂಗೆ ಆಡಳಿತ ನಡೆಸುವಂಗಿಲ್ಲ. ಸಹಕಾರ ಆಡಳಿತ ಮಂಡಳಿ ಹೇಳದೆ ಆದೇಶ ಅಲ್ಲ, ಅದಕ್ಕೆ ಸರ್ಕಾರ ಮತ್ತೆ ಸಹಕಾರ ಇಲಾಖೆ ಒಟ್ಟು. ಸಾರ್ವಜನಿಕರಿಗೆ ಸ್ಪಂದಿಸದೆ ಪಕ್ಷಪಾತ ಮಾಡುವ ಸಹಕಾರ ಸಂಘಗಳಿಗೆ ಕಡಿವಾಣ ಹಾಕೋಕಾದೆ ಅಂತ ಸಹಕಾರ ಸಚಿವ ಎಸ್ಟಿ ಸೋಮಶೇಖರ್ ನಾವು ಹೇಳೋಳು. ಸೋಮವಾರಪೇಟೆನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ 103ನೇ ವರ್ಷದ ಶತಮಾನೋತ್ಸವ ಸಭಾ ಕಾರ್ಯಕ್ರಮದಲ್ಲಿ ಮಾತಾಡಿದ ಅವರು, ಸಹಕಾರ ಸಂಘದ ಕೃಷಿಕರಿಗೆ ಸರಿಯಾದ ಸಮಯದಲ್ಲಿ ಸಾಲ ಕೊಡೋಕು, ರೈತರನ್ನ ಅಭಿವೃದ್ಧಿನ ಕಡೆ ನಡೆಸೋಕು ಅಂತ ಹೇಳಿದ್ರು. ಈ ಸಂದರ್ಭ ಮಾತಾಡಿದ ಸಚಿವ ಅಪ್ಪಚ್ಚು ರಂಜನ್ನವು ಕೊಡಗು ಜಿಲ್ಲೆಯಲ್ಲಿ ಸಹಕಾರ ಸಂಘಗ ಒಳ್ಳ ತರಲಿ ಕಾರ್ಯನಿಸುತ್ತಿದ್ದು ಇದಕ್ಕೆ ಸೋಮವಾರಪೇಟಿನ ಈ ಸಹಕಾರ ಸಂಘನೇ ಸಾಕ್ಷಿ ಅಂತ ಹೇಳಿದ್ರು. ಕಾರ್ಯಕ್ರಮದಲ್ಲಿ ಸರ್ಕಾರಿ ಜಮೀನು ಸಂರಕ್ಷಣಾ ಸಮಿತಿಯ ಅಧ್ಯಕ್ಷರು ಮತ್ತೆ ಶಾಸಕರೂ ಆದ ಕೊಂಬಾರನ ಜಿ ಬೋಪಯ್ಯನವು, ವಿಧಾನ ಪರಿಷತ್ ಸದಸ್ಯೆ ವೀಣಾ ಅಚ್ಚಯ್ಯ, ಪಶ್ಚಿಮ ಘಟ್ಟಗಳ ಸಂರಕ್ಷಣಾ ಕಾರ್ಯಪಡೆ ಸಮಿತಿಯ ಅಧ್ಯಕ್ಷ ರವಿ ಕುಶಾಲಪ್ಪ ಸೇರಿದಂತೆ ಗಣ್ಯರು ಹಾಜರಿದ್ದರು. ಸೋಮವಾರಪೇಟೆನ ಬೆಂಗಳೂರು ಜಾಲೂರು ರಸ್ತೆ ಅಭಿವೃದ್ಧಿ ಬಗ್ಗೆಯಲ್ಲಿ ಈ ಮಾರ್ಗಲಿ ನಾಳೆಯಿಂದ ಮೇ 23ನೇ ತಾರೀಕು ಮುಟ್ಟ ಎಲ್ಲಾ ತರದ ವಾಹನಗಳ ಓಡಾಟ ನಿರ್ಬಂಧ ಮಾಡಿ ಜಿಲ್ಲಾಧಿಕಾರಿ ಡಾಕ್ಟರ್ ಬಿಸಿ ಸತೀಶನವು ಆದೇಶ ಹೊರಡಿಸಿದಳು. ಬೆಂಗಳೂರು ಜಾಲೂರು ರಸ್ತೆ ಮಳೆಯಿಂದಾಗಿ ಹಾಳಾಗಿರುವ ಕಾರಣದಿಂದ ಲೋಕೋಪಯೋಗಿ ಇಲಾಖೆನ ಕಡೆಯಿಂದ ಕಾಂಕ್ರೀಟ್ ಮಾರ್ಗದ ಕಾರ್ಯ ಮಾಡುತ್ತಿದ್ದು ಸಾರ್ವಜನಿಕರು ಬದಲಿ ಮಾರ್ಗಗಳನ್ನ ಬಳಸಿಕೊಳ್ಳಕಂತ ಜಿಲ್ಲಾಧಿಕಾರಿಗ ತಿಳಿಸಿದಳು. ಕೌಶಲ್ಯಾಭಿವೃದ್ಧಿ ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ, ಜಿಲ್ಲಾಡಳಿತ ಮತ್ತು ಕೊಡಗು ಜಿಲ್ಲಾ ಪಂಚಾಯತ್, ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ ಸೇರಿದಂತೆ ಇನ್ನು ಕೆಲವು ಸಂಸ್ಥೆಗಳ ಕೂಡುಕೂಟಲ್ಲಿ ಇದೇ ತಿಂಗಳ 29ನೇ ತಾರೀಕು ಮಡಿಕೇರಿನ ಜಿಲ್ಲಾ ಸರ್ಕಾರಿ ತರಬೇತಿ ಕೇಂದ್ರದಲ್ಲಿ ಒಂದು ದಿನದ ಉದ್ಯೋಗ ಮೇಳನ ಆಯೋಜನೆ ಮಾಡಿಕೆ ತೀರ್ಮಾನ ಮಾಡಿದ್ದು, ಈ ಉದ್ಯೋಗ ಮೇಳದಲ್ಲಿ ಹೆಸರುಪಟ್ಟ ಕಂಪನಿಗ ಭಾಗವಹಿಸಿ ಅರ್ಹತೆಯ ಮೇರೆಗೆ ಚಾಕರಿ ಕೊಡುವುದರಿಂದ ಜಿಲ್ಲೆಯ ವಿದ್ಯಾವಂತ ನಿರುದ್ಯೋಗಿಗ ಇದರಲ್ಲಿ ಭಾಗವಹಿಸಿ ಪ್ರಯೋಜನ ಪಡ್ಕೊಳ್ಳಕಂತ ಕೊಡಗು ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗ ತಿಳಿಸಿದಳು. ಮಡಿಕೇರಿನ ಇಸಿಎಚ್ಎಸ್ ಪಾಲಿಕ್ಲಿನಿಕ್ಲಿ 26ನೇ ತಾರೀಕು ಮುಟ್ಟ ವೈದ್ಯರು ಇರದಿಲ್ಲ. ಹಂಗೆ ಮೇ 10ನೇ ತಾರೀಕಿನ ಮೇಲೆ ಹಳೆ 32 ಕೆಬಿ ಕಾರ್ಡ್ನ ಉಪಯೋಗ ಮಾಡುವಂಗಿಲ್ಲ. ಕ್ಲಿನಿಕ್ಗೆ ಬರುವವು ಅವರ ಹೊಸ 64 ಕೆಬಿ ಕಾರ್ಡ್ನೇ ಉಪಯೋಗ ಮಾಡಿಕೊಳ್ಳಕು ಅಂತ ಇಸಿಎಚ್ಎಸ್ನ ಪ್ರಕಟಣೆ ತಿಳಿಸಿತು. ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿನ ಕಡೆಯಿಂದ ಇದೇ ತಿಂಗಳ 26ನೇ ತಾರೀಕಿಗೆ ಪೊನ್ನಂಪೇಟೆಯ ಅಪ್ಪಚ್ಚು ಕವಿ ವಿದ್ಯಾಲಯದಲ್ಲಿ ಅಕಾಡೆಮಿನ 28ನೇ ಸಂಸ್ಥಾಪನಾ ದಿನಾಚರಣೆ ನಡೆದಿದೆ. ಡಾಕ್ಟರ್ ಅಮ್ಮಾಟಂಡ ಪಾರ್ವತಿ ಅಪ್ಪಯ್ಯನವರ ಅಧ್ಯಕ್ಷತೆಯಲ್ಲಿ ನಡೆಯುವ ಕಾರ್ಯಕ್ರಮದ ಮುಖ್ಯ ನೆಂಟರಾಗಿ ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿನ ಮಾಜಿ ಅಧ್ಯಕ್ಷ ಚರಿಯಪ್ಪಂಡ ಎಂ ರಾಜಾನಂಜಪ್ಪ ಸೇರಿದಂತೆ ಗಣ್ಯರು ಭಾಗವಹಿಸುವೆ. ಬೆಂಗಳೂರಲ್ಲಿ ಕೊರೋನಾ ಹೊಸ ರೂಪಾಂತರಿ ವೈರಸ್ ಪತ್ತೆ ಆಗಿದ್ದು ಕರ್ನಾಟಕದಲ್ಲಿ 3-4 ವಾರದಲ್ಲಿ 4ನೇ ಅಲೆ ಬರುವ ಸಾಧ್ಯತೆ ಉಂಟು ಅಂತ ಕೋವಿಡ್ ತಾಂತ್ರಿಕ ಸಲಹಾ ಸಮಿತಿ ಸದಸ್ಯ ಡಾಕ್ಟರ್ ಸಿಎನ್ ಮಂಜುನಾಥ್ನವು ಹೇಳಿದ್ದು, ಶ್ವಾಸಕೋಶ, ಹೃದ್ರೋಗ, ಕ್ಯಾನ್ಸರ್ನಂಥ ಕಾಯಿಲೆಗೆ ಇರೋವು ಎಚ್ಚರಂದ ಇರೋಕ್ಕೂ, ಹಂಗೆ ಕಡ್ಡಾಯ ಆಗಿ ಮಾಸ್ಕ್ ಹಾಕಿಕೊಳ್ಳೋಕ್ಕೂ, ಹಂಗೆ ಆರೋಗ್ಯ ಸಮಸ್ಯೆಗೆ ಇರೋವು ಸಹ ಎಚ್ಚರ ವಹಿಸೋಕ್ಕೂ ಅಂತ ಅವು ತಿಳಿಸಿದಳು. ನೈಸರ್ಗಿಕ ಕೃಷಿನ ಬಗೆಯಲ್ಲಿ ಒಂದು ದಿನದ ಕಿಸಾನ್ ಮೇಳ ಇದೇ ತಿಂಗಳ 26ನೇ ತಾರೀಕು ಮಂಗಳವಾರ ಹೊತ್ತಾರೆ 10:30 ಗಂಟೆಯಿಂದ 24 ಗಂಟೆ ಮುಟ್ಟ ಗೋಣಿಕೊಪ್ಪಲು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ನಡೆದಿದೆ. ಇದರ ಬಗೆಯಲ್ಲಿ ವಸ್ತು ಪ್ರದರ್ಶನ, ರೈತರು ಮತ್ತು ವಿಜ್ಞಾನಿಗಳ ಮಾತುಕತೆ, ವಿಚಾರ ಸಂಕಿರಣ ನಡೆಯಕ್ಕಿದ್ದು ಆಸಕ್ತಿ ಇರುವ ರೈತರು ಇದರ ಪ್ರಯೋಜನ ಪಡ್ಕೊಳ್ಳಕಂತ ಕೃಷಿ ವಿಜ್ಞಾನ ಕೇಂದ್ರದ ಪ್ರಕಟಣೆಯಿಂದ ಗೊತ್ತಾಯಿತು. ಕೊಡಗು ಜಿಲ್ಲೆನ ಲೀಡ್ ಬ್ಯಾಂಕ್ ವ್ಯವಸ್ಥಾಪಕ ಆರ್ ಕೆ ಬಾಲಚಂದ್ರನ್ ನೌಕೆ ಪ್ರೊಫೆಸರ್ ಎಚ್ಎಸ್ಕೆ ಶತಮಾನೋತ್ಸವ ಪ್ರಶಸ್ತಿ ಕೊಟ್ಟು ಸನ್ಮಾನ ಮಾಡಿದ್ರು. ಸಾಹಿತಿ ಸಿಪಿ ಕೃಷ್ಣಕುಮಾರ್ ನವು ಪ್ರಶಸ್ತಿ ಕೊಟ್ಟು ಮಾತಾಡಿ 38 ವರ್ಷಗಳಿಂದ ಬ್ಯಾಂಕ್ ಪರೀಕ್ಷೆಗಳಿಗೆ ತಯಾರಿ ಮಾಡುವ ಅಭ್ಯರ್ಥಿಗಳಿಗೆ ಯಾವುದೇ ಸ್ವಾರ್ಥ ಇಲ್ಲದೆ ಪುಕ್ಸಟೆ ತರಬೇತಿ ಕೊಡದರೊಟ್ಟಿಗೆ ಒಂದು ವಿಶ್ವವಿದ್ಯಾಲಯ ಮಾಡುವ ಕೆಲಸನ ಬಾಲಚಂದ್ರನವು ಮಾಡೋಳು ಅಂತ ಹೇಳ್ದು. ಇಲ್ಲಿಗೆ ಸುದ್ದಿ ಜಂಪೆ ಮುಕ್ತ. ಸುದ್ದಿ ಜಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್, ನಿಯರ್ ಮಾರ್ಕೆಟ್, ಮಹದೇವಪೇಟೆ, ಮಡಿಕೇರಿ. ಕಾಲ್ 0827220018. ನಾಪಕ್ಲುವಿನ ವಿವಿಧ ವೆಂಚರ್ನಲ್ಲಿ ಅತ್ಯುತ್ತಮ ಗುಣಮಟ್ಟದ ಕಾರ್ಲಾನ್, ಡ್ಯೂರೋಫ್ಲೆಕ್ಸ್, ರೆಸ್ಟೋಲೆಕ್ಸ್, ನೀಲ್ಕಮಲ್ ಬೆಡ್ಗಳು, ಕರ್ಟನ್ಗಳು, ಬೆಡ್ಶೀಟ್ಗಳು, ಚೇರ್ಗಳು ಮುಂತಾದ ಗೃಹೋಪಯೋಗಿ ವಸ್ತುಗಳು ಲಭ್ಯ. ಇಂದೇ ಭೇಟಿ ಕೊಡಿ ವಿವಿಧ ವೆಂಚರ್ ನಾಪಕ್ಲು. ಕರ್ನಾಟಕದ್ಯಂತ ಹಲವು ಶಾಖೆಗಳನ್ನು ಹೊಂದಿರುವ ಸಮರ್ಥ ನಿಧಿ ಶಾಖೆ ಮಡಿಕೇರಿಯಲ್ಲಿ ಆರಂಭಗೊಂಡಿದೆ. ಸಣ್ಣ ಮಧ್ಯಮ ವ್ಯವಹಾರಗಳಿಗೆ ಸಾಲ, ವಾಹನ ಸಾಲ, ಇನ್ನಿತರ ಸಾಲ ಸೌಲಭ್ಯ, ಪಿಗ್ಮಿ ಆರ್ಡಿ ಸೇವೆಯೂ ಲಭ್ಯ. ಸಂಪರ್ಕಿಸಿ ಸಮರ್ಥ ನಿಧಿ ಲಿಮಿಟೆಡ್, ಶೆಣೈ ಕಾಂಪ್ಲೆಕ್ಸ್, ಗಣಪತಿ ಸ್ಟ್ರೀಟ್, ಮಡಿಕೇರಿ. ಕಾಲ್ 9448285131. Breathe like a lion. Crouch like a tiger. Show the world the real man in you. Be the Toyota, the undisputed leader. Toyota Fortuner Legender. Booking agi bheti kodi. Palace Toyota. Near Kaveri Hall. CV Shankar Road. Madikeri. Call 7022671919. ಅತ್ಯುತ್ತಮ ಕ್ವಾಲಿಟಿಯ ಈಗಿನ ಫ್ಯಾಷನ್ಗೆ ಅನುಗುಣವಾದ ಮಕ್ಕಳ, ಮಹಿಳೆಯರ, ಪುರುಷರ ಬಟ್ಟೆಗಳೊಂದಿಗೆ ವಿರಾಜಪೇಟೆಯಲ್ಲಿ ಶುಭಾರಂಭಗೊಂಡಿದೆ ಹ್ಯಾಪಿ ಶಾಪಿಂಗ್ ಫ್ಯಾಮಿಲಿ ಶಾಪ್. ಹ್ಯಾಪಿ ಶಾಪಿಂಗ್ ಫ್ಯಾಮಿಲಿ ಶಾಪ್, ಮೇನ್ ರೋಡ್, ವಿರಾಜಪೇಟೆ. ಭಾಗಮಂಡಲ ಸಣ್ಣಪುಲಿಕೋಟು ಗ್ರಾಮ ಕುಯ್ಯಮುಡಿ ಮತ್ತು ಕಡೋಡಿ ಕುಟುಂಬಸ್ಥರು ಸೇರಿ ನಡೆಸುವ ಕಡೋಡಿ ವಿಷ್ಣುಮೂರ್ತಿ ದೇವರ ಉತ್ಸವವು ಇದೇ 25 ಮತ್ತು 26ರಂದು ನಡೆಯಲಿದೆ. 25ರಂದು ಸೋಮವಾರ ರಾತ್ರಿ 8 ಗಂಟೆಗೆ ಬೊಳ್ಳಾಟ ಹಾಗೂ ಉಪದೈವಗಳ ಕೋಲ, 26ರಂದು ಮಂಗಳವಾರ ಬೆಳಿಗ್ಗೆ 10 ಗಂಟೆಗೆ ವಿಷ್ಣುಮೂರ್ತಿ ದೇವರ ಅಗ್ನಿಸ್ಪರ್ಶ ಮತ್ತು ಗುಳಿಗ ಕೋಲ ನಡೆಯಲಿದೆ. ಭಕ್ತಾದಿಗಳೆಲ್ಲ ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾಗುವಂತೆ ಕುಯ್ಯಮುಡಿ ಮತ್ತು ಕಡೋಡಿ ಕುಟುಂಬಸ್ಥರು ಕೇಳಿಕೊಂಡಿದ್ದಾರೆ. ಶ್ರೀ ಅಮ್ಮ ಡಯಾಗ್ನೋಸ್ಟಿಕ್ ಮೂರ್ನಾಡು, ನಮ್ಮಲ್ಲಿ ECG ಮೂತ್ರ ಪರೀಕ್ಷೆ ಹಾಗೂ ಎಲ್ಲಾ ರೀತಿಯ ರಕ್ತ ಪರೀಕ್ಷೆ ಮಾಡಿ ಅತಿ ಶೀಘ್ರದಲ್ಲಿ ಫಲಿತಾಂಶ ನೀಡಲಾಗುವುದು. ನಿಮ್ಮ ಮನೆಗೆ ಬಂದು ಸ್ಯಾಂಪಲ್ ಕಲೆಕ್ಟ್ ಮಾಡಿ ಆನ್ಲೈನ್ ಮುಖಾಂತರ ರಿಪೋರ್ಟ್ ಕೂಡ ಪಡೆಯಬಹುದು. ಸ್ಥಳದಲ್ಲಿ ವೈದ್ಯರ ಸೇವೆ ಲಭ್ಯ. ಶ್ರೀ ಅಮ್ಮ ಡಯಾಗ್ನೋಸ್ಟಿಕ್, ಶ್ರೀ ಅಮ್ಮ ಮೆಡಿಕಲ್ಸ್ ಹತ್ತಿರ, ಮುದ್ದು ಕಾಂಪ್ಲೆಕ್ಸ್, ಮೂದಾಡು. ಕಾಲ್ 9036090330. ಸುಮಧುರ ಕ್ಷಣಗಳಿಗೆ 100% BIS HUID ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳು ಅತಿ ನೂತನ ಫ್ಯಾಷನ್ ನೊಂದಿಗೆ. ಲಿಯೋರಾ ಗೋಲ್ಡನ್ ಡೈಮಂಡ್ಸ್ ಗೋಣಿಕೊಪ್ಪಲು. ಕಾಫಿ ತೋಟ ಒಂದರಲ್ಲಿ ರೈಟರ್ ಅಥವಾ ಫೀಲ್ಡ್ ಸೂಪರ್ವೈಸರ್ ಆಗಿ ಕಾರ್ಯನಿರ್ವಹಿಸಲು ಅನುಭವಸ್ಥರು ಬೇಕಾಗಿದ್ದಾರೆ. ಮಾಹಿತಿಗೆ ಮೊಬೈಲ್ 9448406405. ಮತ್ತೊಮ್ಮೆ 9448406405. ರೀ, ನೆಕ್ಸ್ಟ್ ಮಂತ್ ನನ್ ಕಸಿನ್ ಮದ್ವೆ ಇದೆ ಅಲ್ವಾ, ಅದಕ್ಕೆ ನಿಮ್ಗೆ ಬ್ಲೇಜರ್ ಸೂಟ್ ಪರ್ಚೇಸ್ ಮಾಡ್ಬೇಕು. ಎಲ್ಲಿ ಮಾಡೋದು? ಅದಕ್ಕೆ ತಲೆ ಕೆಡ್ಸ್ಕೋಬೇಡ, ಸ್ವಲ್ಪ ವೇಟ್ ಮಾಡು. ವಿರಾಜ್ಪೇಟೆಯ ಪೀಟರ್ ಇಂಗ್ಲೆಂಡ್ ಶೋರೂಮ್ ಇದೇ April 25ಕ್ಕೆ ಗ್ರ್ಯಾಂಡ್ ಲಾಂಚ್ ಆಗ್ತಾ ಇದೆ. ಗ್ರ್ಯಾಂಡ್ ಲಾಂಚ್ ಪ್ರಯುಕ್ತ ಹೊಸ ಮಾದರಿಯ ಬ್ಲೇಜರ್ಸ್ ಸೂಟ್ಸ್ ಗಳನ್ನ ಕೂಡ ಲಾಂಚ್ ಮಾಡ್ತಿದ್ದಾರೆ. ಜೊತೆಗೆ ಸ್ಪೆಷಲ್ ಆಫರ್ ಮೇಲೆ ಶಾಪಿಂಗ್ ಫ್ರೀ ಕೂಡ ಇರುತ್ತೆ. ಪೀಟರ್ ಇಂಗ್ಲೆಂಡ್ ಶೋರೂಮ್, ಮೂರ್ನಾಡ್ ರೋಡ್ ಜಂಕ್ಷನ್, ವಿರಾಜಪೇಟೆ. ವೆಲ್ಕಮ್ ಟು ದ ಗ್ರ್ಯಾಂಡ್ ಲೈಫ್. ಹುಂಡೈ ಅಲ್ಕಜರ್ ಪ್ರೀಮಿಯಂ ಮತ್ತು ಕಂಫರ್ಟ್ ಅನ್ನು ಮರು ವ್ಯಾಖ್ಯಾನಿಸಲು ಸಿದ್ಧವಾಗಿದೆ. ಇದೀಗ 6 ಮತ್ತು 7 ಸೀಟರ್ ನಲ್ಲಿ ಲಭ್ಯ ಹಾಗೂ ಅತ್ಯುತ್ತಮ ವೈಶಿಷ್ಟ್ಯಗಳ ಫೀಚರ್ಸ್ ಗಳಾದ ಆಟೋ ಹೆಲ್ದಿ ಏರ್ ಪ್ಯೂರಿಫೈಯರ್, ಸ್ಮಾರ್ಟ್ ಪ್ಯಾನರೋಮಿಕ್ ಸನ್ರೂಫ್, ಬೋಸ್ ಪ್ರೀಮಿಯಂ ಸೌಂಡ್ ಸಿಸ್ಟಮ್, ಟ್ರಾಕ್ಷನ್ ಕಂಟ್ರೋಲ್ ಮೋಡ್ಸ್, ಅಡ್ವಾನ್ಸ್ ಹುಂಡೈ ಬ್ಲೂಲಿಂಗ್. ಇಂದೇ ನಿಮ್ಮ ಹತ್ತಿರದ ಅದ್ವೈತ್ ಹುಂಡೈ ಶೋರೂಮ್ ಗೆ ಭೇಟಿ ನೀಡಿ. ಜಿಮ್ಮಿ ಗಾರ್ಮೆಂಟ್ಸ್ ಮತ್ತಿಕೆರೆ ಬೆಂಗಳೂರು, ನಗರ ಸಾಂಪ್ರದಾಯಿಕ ಉಡುಪಾನ, ಕರ್ತಕುಪ್ಯ ಬೊಳ್ತಕುಪ್ಯ ಚಾಲೆ, ಮಕ್ಕಳ ಕುಪ್ಯ ಚಾಲೆ, ಮಂಡೆ ತುಮಿ, ಪುದಿಯ ಪುದಿಯ ಡಿಸೈನ್ ರ ಪೀಚಗತ್ತಿ, ಪೊಮ್ಮಕಡ ಕೋರಿಚೌಕ ಮುಸ್ಕೋಲಿ, ಮಂಗಳಗರ್ಗ ಬೋಣಿಯನ ಎಲ್ಲಾ ಸಾಮಗ್ರಿ ಕುಟ್ಟುವ ನಿಂಕ್ ಬೋಂಡಿಯ ಸಾಮಗ್ರಿನ ಆನ್ಲೈನ್ ಮನೆ ಕಚ್ಚಿರುವ ವ್ಯವಸ್ಥೆಯೂ ಉಂಟು. ಅವರ ಮಾಹಿತಿಗೆ ಕ್ವಾಟ್ರಮಳ ಪೂಣಚ್ಚ ಪೂವಯ್ಯ 9980940022, ಇಲ್ಲೆಂಗಿ 9900707576. ರೈತ ಬಾಂಧವರೇ, ನಿಮ್ಮ ತೋಟದಲ್ಲಿರುವ ಅವಕಾಡೋಸ್ ಅಂದ್ರೆ ಬಟರ್ ಫ್ರೂಟ್ ಗಳನ್ನು ಕಾಯಿ ಬಲಿಯುವ ಮುನ್ನವೇ ಕಿತ್ತು ತೂಕದಲ್ಲಿ ನಷ್ಟಕ್ಕೊಳಗಾಗಬೇಡಿ. ನಾವು ಸ್ಥಳದಲ್ಲೇ ಬಂದು ಬಟರ್ ಫ್ರೂಟ್ ಕಾಯಿಗಳನ್ನು ಕಿತ್ತು ಕೊಳ್ಳುವುದರ ಮೂಲಕ ಅತ್ಯುತ್ತಮ ಬೆಲೆಯನ್ನು ನೀಡುತ್ತೇವೆ. ಸಂಪರ್ಕಿಸಿ ರಾಬಿನ್ ಕಾವೇರಪ್ಪ, ಕ್ಯಾನಿ ಅಂಡ್ ಕೋ, ಕಾಲ್ 9980163858 ಅಥವಾ 9500027803. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಕ್ವಿಕರ್ ಬಜಾರ್. ಕ್ವಿಕರ್ ಬಜಾರ್ ನಲ್ಲಿ 1,000 ರೂಪಾಯಿಯಂತೆ 12 EMI ಪಾವತಿಸಿ 14,000 ರೂಪಾಯಿ ಮೌಲ್ಯದ ವಸ್ತುಗಳನ್ನು ನಿಮ್ಮದಾಗಿಸಿ. ಕಂಡೀಷನ್ ಸಪ್ಲೈ. ಸಂಪರ್ಕಿಸಿ ಕ್ವಿಕರ್ ಬಜಾರ್ ಅಪೋಸಿಟ್ ಸೆಂಟ್ರಲ್ ಬ್ಯಾಂಕ್, ಕೊಯ್ನೂರ್ ರೋಡ್, ಮಡಿಕೇರಿ, ಮತ್ತು ಅಪೋಸಿಟ್ DCC ಬ್ಯಾಂಕ್, ನಾಪೋಕ್ಲು. ಕಾಲ್ 9900027004. ಸುದ್ದಿ ಸಮಾಚಾರ ಓದಿಯನ್ನುಳ್ಳ ಚೊಟ್ಟಣ್ಣ ದಿವ್ಯಾ ಪ್ರದೀಪ್. ಸಹಕಾರ ಕೋವಕ್ಕ ನುಯಿಟ ಇರುವುದು ಕಾಲತ್ರ ಇತಿಹಾಸ ಉಂಡು. ಸಹಕಾರ ಸಂಘತ್ನ ಇಂಜಚಕು ಬಲಪಡುತ್ತುವಕ್ಕ ಸಹಕಾರಿಯ ಮಿಂಜಗುಳಿಯೊಂಡು ರಾಜ್ಯದ 5700 ಏರ ಸಹಕಾರ ಸಂಘ ಇಂಜಿತ್ ಎಲ್ಲ ಸಂಘತ್ನ ಒರೇ ಸಾಫ್ಟ್ವೇರ್ ಎಡ್ತಬಪ್ಪ ಇರಾದೆ ಉಂಡು. ಸಹಕಾರ ಕೋವಲು ಅಂಗೈಂಗಡೆ ಇಷ್ಟ ಪೋಲೆ ಆಡಳಿತ ನಡೆತುವನಕ್ಕೆ ಇಲ್ಲ. ಆಡಳಿತ ಮಂಡಳಿ ಎಣ್ಣಿಡದೇ ಆದೇಶ ಅಲ್ಲ, ಅದನ್ ಸರ್ಕಾರ ಪಿಂಜ ಸಹಕಾರ ಇಲಾಖೆ ಉಂಡು. ಸಾರ್ವಜನಿಕ ಪಕ್ಷಪಾತ ಮಾಡುವ ಸಹಕಾರ ಸಂಘಕ್ಕೆ ಕಡಿವಾಣ ಉಡುಣೊಂದು ಸಚಿವಂಗಳಾನ ST ಸೋಮಶೇಖರ್ ಎಣುಚಿ. ಸೋಮಾರ್ಪೇಟೆರ ಪ್ರಾಥಮಿಕ ಕೃಷಿ ಪತ್ರ ಸಹಕಾರ ಸಂಘತ್ರ ನುಯಿಟ ಮುಂದನೇ ಕಾಲತ್ರ ನಮ್ಮರ ಸಭಾ ಕಾರ್ಯಕ್ರಮಕ್ಕೆ ತಕ್ಪರ್ದತ್ತು. ಸಹಕಾರ ಸಂಘ ಕೃಷಿಕಂಕ ಸಮಯ ಕೊತ್ತನಕ್ಕೆ ಸಾಲ ಕೊಡ್ತಿದ್ದು ರೈತಂಗಡ ಅಭಿವೃದ್ಧಿಗೆ ಕೈಕೂಟೊಂಡು ಅಣಚಿ. ಈ ಸಂದರ್ಭ ತಕ್ಪರ್ದ ಶಾಸಕ ಅಪ್ಪಚ್ಚು ರಂಜನ್ ರೈಂಗ ಕೊಡಗು ಜಿಲ್ಲೆಯಲ್ಲಿ ಸಹಕಾರ ಸಂಘ ಚಾಯೋಡೆ ಕಾರ್ಯನಿಸಿಕೊಂಡುಳ್ಳಾಂಗ್ ಸೋಮಾರ್ಪೇಟೆರ ಸಹಕಾರ ಸಂಘ ಸಾಕ್ಷಿ ನಣಚಿ. ಕಾರ್ಯಕ್ರಮದ ಸರ್ಕಾರಿ ಜಮೀನು ಸಂರಕ್ಷಣಾ ಸಮಿತಿ ಅಧ್ಯಕ್ಷಗಳನ್ನು ಶಾಸಕ ಕೆಜಿ ಬೋಪಯ್ಯ ಕೂಡನಿಕೆ ಕನಪಟ್ಟ ಬಿಂದುವ ಹಾಜರಿಂಜತ್ತು. ರಾಷ್ಟೀಯ ಕೃಷಿ ಪಿಂಜ ಗ್ರಾಮೀಣ ಬ್ಯಾಂಕ್ ಆದನೆಯಲ್ಲಿ ಆಜಾದಿಕ ಅಮೃತ ಮಹೋತ್ಸವ ಮಾರಿಪತ್ ನಬಾರ್ಡ್ ಸುರುವಾನಲ್ಲಿಂಜ ಇಲ್ಲಿ ಕೆತ್ತನೆ ಮಾಡಿತುಳ ಕೃಷಿ ಪಿಂಜ ಗ್ರಾಮೀಣ ಅಭಿವೃದ್ಧಿ ಕಾರ್ಯಕ್ರಮ ಗೋಣಿಕೊಪ್ಪ ಕೃಷಿ ವಿಜ್ಞಾನ ಕೇಂದ್ರದ ಇಕ್ಕಾಯ್ತು ನಡೆದತ್ತು. ನಬಾರ್ಡ್ರ ಜಿಲ್ಲಾ ಅಭಿವೃದ್ಧಿ ವ್ಯವಸ್ಥಾಪಕ ರಮೇಶ್ ಬಾಬು ತಕ್ ಪರ್ನಿತ್ತು 1989 ನಬಾರ್ಡ್ ಸುರುವಾನಲ್ಲಿಂಜ ಗ್ರಾಮ ಮಟ್ಟದ ಬೋರೆ ಬೋರೆ ತರತ್ರ ಅಭಿವೃದ್ಧಿ ಕಾರ್ಯಕ್ರಮ ಬೆಚ್ಚಂಡಿತ್ತು. ಕೃಷಿಕಂಕಾಯ್ತು ಸುಮಾರು ಯೋಜನೆ ಏರ್ಪಾಡು ಮಾಡಿತ್ತು. ಪೊಂಗಕ್ ಸ್ವಸಹಾಯ ಸಂಘತ್ರ ಮೂಲಕ 10 ಫಲತರತ್ರ ಕೌಶಲ್ಯ ಅಭಿವೃದ್ಧಿ ತರಬೇತಿ ಬೆಚ್ಚಂಡ ಸ್ವಂತ ಚಾಕ್ರಿ ಶುರು ಮಾಡುವಕ್ಕೆ ಬ್ಯಾಂಕರ ಮೂಲಕ ಸಾಲತ್ರ ಸೌಲಭ್ಯ ಕೊಡಪಕ್ಕೆ ಮಿಂಜಕ್ ಬಂದಿತ್ತು. ಇಂಡ ಮೂಲಕ ಪೊಂಗ ಧೈರ್ಯ ಆತ್ಮವಿಶ್ವಾಸದಿಂದ ಪಣಕಾಸಲು ಮಿಂಜಕ್ ಬರಲು ನಣಚಿ. ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆರ ಅಡಿಲ್ ಕಾರ್ಯನಿಸಿಯನ್ನುಳ್ಳ ಕೊಡಗು ಜಿಲ್ಲೆಯ ಸೋಮರಪೇಟೆ ತಾಲೂಕರ ಕ್ಯಾತೆ ಗ್ರಾಮ ಪಿಂಜ